ಹೋಗಿ ನೇಮದಿಂದ ಆಧ್ಯಾತ್ಮ ಮಾಡಿಯೋಗಿ ನಾಮ ನಾಮವ ನೇಮಗಿ ಉಡಗಿ ನೇಮದಿಂದ ಆಧ್ಯಾತ್ಮವ ತಿಳಗಿ ಮಕ್ಕಳ ಕೂಡ ಪ್ರಾರ್ಥನೆ ಹೋಗಿ ಕಾಲ ನಡಗಿಲೆ ನಡೆದೆಯೋ ತಂದೆ ಪ್ರಾರ್ಥನಾಗ ಬಂತು ಕಾಲನ ಹಾಗೆ ಪ್ರಾರ್ಥನಾಗ ಬಂತು ಕಾಲನ ಹಾಗೆ ಕೀರ್ತಿ ಉಳಿಸಿದಿ ಚೆನ್ನ ಕೂಡಿದೆ ಗಳಸಿದರಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿಯಗಾಗಿ ಸರದಾರ ದುರ್ಗದ